ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣ ಹವೆ ನಿರೀಕ್ಷಿತ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ನಗರ ಭೂಸಾರಿಗೆ ಪ್ರಾಧಿಕಾರ ವಿಧೇಯಕಕ್ಕೆ ವಿಧಾನ ಪರಿಷತ್ ಅಂಗೀಕಾರ. ವಿಧಾನಮಂಡಲದ ಚರ್ಚೆಗಳು ಮೌಲ್ಯಯುತವಾಗಬೇಕು, ವಿಪಕ್ಷ ನಾಯಕ ಸಿದ್ದರಾಮಯ್ಯ. ರಾಜ್ಯದಲ್ಲಿ 42,000 ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲು ಕ್ರಮ, ಮುಖ್ಯಮಂತ್ರಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಡಿದ್ದು ಮಂಡ್ಯಕ್ಕೆ ಭೇಟಿ, ಸಚಿವ ಎಸ್ಟಿ ಸೋಮಶೇಖರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕಾಫಿ, ಕಾಳುಮೆಣಸು, ಭತ್ತ ಬೆಳೆಯುತ್ತಿರುವ ಗರಗಂದೂರಿನ ಕೆಎಸ್ ಮಂಜುನಾಥ್ ಅವರೊಡನೆ ಸಂವಾದ. ಕೆಳಗ್ರೆ ಸೋಮಾರ್ಪೇಟೆ ತಾಲೂಕು ಗರಗಂದೂರು ಗ್ರಾಮದ ಕೆಎಸ್ ಮಂಜುನಾಥ್ ಅವರನ್ನ ಮಾತನಾಡಿಸಿದ್ವಿ. ತಂದೆ ಕೆಸಿ ಶಾಂತಮಲ್ಲಪ್ಪ, ಮಂಜುನಾಥ್ ಮತ್ತು ರವೀಂದ್ರನಾಥ್ ಅವರು ಅಣ್ಣತಮ್ಮಗಳು. ಒಟ್ಟು 30 ಕಾಫಿ ತೋಟ ಇದೆ ಅಂತ ಅನ್ಕೊಂಡು ಹೇಳ್ತಾ ಇದ್ರು. 1 ಕೆರೆ ಇದೆ, 2.5 ಗದ್ದೆ ಇದೆ, ಭತ್ತ ಬೆಳ್ಕೊಳ್ತಾ ಇದಾರೆ. ಈ ಹಿಂದೆ ಚೆನ್ನಾಗಿ ದನಕರುಗಳನ್ನ ಸಾಕೊಳ್ತಾ ಇದ್ರು, ಈಗಲೂ ಸ್ವಲ್ಪ ಪ್ರಮಾಣದಲ್ಲಿ ಸಾಕೊಳ್ತಿದ್ದಾರೆ. ಗೋಬರ್ ಅನಿಲ ಘಟಕವನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ಅರೇಬಿಕಾ ಮತ್ತು ರೋಬಸ್ಟವನ್ನ ಬೆಳ್ಕೊಳ್ತಿದ್ದಾರೆ. ಪಲ್ಪರ್ ಘಟಕ ಇದೆ, ಟಿಲ್ಲರ್ ಇದೆ. ಹೀಗೆ ಭತ್ತದಲ್ಲಿ ರತ್ನ ಚೂಡಿಯನ್ನ ಸಾಗುವಳಿ ಮಾಡ್ತಿದ್ದಾರೆ. ಇವತ್ತು ಅವರ ಅನುಭವಗಳನ್ನ ಪ್ರಸಾರ ಮಾಡ್ತಾ ಇದೀವಿ ಶ್ರೋತೃಗಳೇ. ಮಂಜುನಾಥ್ ಅವರೇ, ನೀವು ಕೃಷಿಗೆ ಬಂದಿದ್ದು ಯಾವಾಗ, ಯಾಕೆ, ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ ಹೇಳಿ. ನಾನು ಕೃಷಿಗೆ ಬಂದಿದ್ದು 1976 ಮತ್ತೆ 77. ನಾನು ಕೃಷಿಗೆ ಯಾಕೆ ಬಂದೆ ಅಂತ ಹೇಳಿದ್ರೆ, ನನಗೆ ಕೃಷಿಲಿ ಭಾರಿ ಆಸಕ್ತಿ ಇತ್ತು. ಮತ್ತೆ ಇನ್ನೊಂದು ಏನಂತಂದ್ರೆ, ನಮ್ಮ ತಂದೆಯವರಿಗೆ ಬಂದಿದ್ದು ಖಾಲಿ ಜಾಗ, ಅವರು ಅದನ್ನ ಅಭಿವೃದ್ಧಿ ಮಾಡಲಿಕ್ಕೆ ಭಾರಿ ಪ್ರಯತ್ನ ಪಡ್ತಾ ಇದ್ರು. ಅವರಿಗೆ ಕೈ ಜೋಡಿಸೋಣ ಅಂತ ನಾನು ಬಂದೆ. ಜೊತೆಗೆ ಮನೆಯ ಕೆಲವು ತಾಪತ್ರಯಗಳು ಕೂಡ ಕಾರಣ. ನಿಮ್ದು ವಿದ್ಯಾಭ್ಯಾಸ ಮೊಟಕ್ ಮಾಡ್ಕೊಂಡ್ರೆ ಅಥವಾ ಹೆಚ್ಚಿಗೆ ಓದ್ಲಿಕ್ಕೆ ಆಗ್ಲಿಲ್ವಾ? ಅದನ್ನ ನಾನೇ ಮಠಕ್ಕೆ ಮಾಡಿಕೊಂಡಿದ್ದು. ಯಾಕೆಂದ್ರೆ ತಂದೆಗೆ ನಾನು ಓದಿಸ್ಬೇಕು ಅಂತ ಭಾರಿ ಆಸೆ ಇತ್ತು, ಆದರೆ ನನ್ನ ಆರ್ಥಿಕ ಕಾರಣಗಳಿಂದ ವಿದ್ಯಾಭ್ಯಾಸನ ಮಠಕ್ಕೆ ಮಾಡಿದ್ದು. ತಮ್ಮ ಏನು ಓದಿದ್ರು? ಅವನು BA LLB ಹೋಗ್ತಾ ಇದ್ದ. ಈಗ ಕೃಷಿಗೆ ಬಂದ ಮೇಲೆ ವರ್ಷ ವರ್ಷಕ್ಕೂ ಕೆಲಸ ಕಾರ್ಯಗಳಿಂದ ಅಭಿವೃದ್ಧಿ ಆಗಿರಲೇಬೇಕು. ಈಗ ಕೃಷಿಗಿಳಿದು ಎಷ್ಟು ವರ್ಷ ಆದಂಗೆ ಆಯ್ತು ತಾವು? ನಾನು ಕೃಷಿಗೆ ಬಂದು 43-44 ವರ್ಷ ಆಗಿದೆ. ಈ 4 ದಶಕಗಳ ಕಾಲ ನೀವು ನಿಮ್ಮ ತೋಟದ ನಿಮ್ಮ ಕೃಷಿಯ ಚಿತ್ರಣವನ್ನ ಗಮನಿಸಿಕೊಂಡ್ರೆ ಏನನ್ಸುತ್ತೆ? ಕಷ್ಟಪಟ್ಟರೆ ನಿಜವಾಗಿ ಪ್ರಯೋಜನ ಉಂಟು, ಜೊತೆಗೆ ನಮ್ಗೆ ಪ್ರಕೃತಿ ಕೂಡ ಸ್ವಲ್ಪ ಕೈ ಜೋಡಿಸಿದ್ರೆ ಕೃಷಿ ನಿಜವಾಗಿ ಒಳ್ಳೆ ರಂಗ. ಸ್ವಲ್ಪ ಯಾಕೆ ಬಹಳಷ್ಟು ಕೈ ಜೋಡಿಸುತ್ತೆ. ಕೆಲವೊಂದ್ಸರಿ ಸಿಟ್ಟು ಮಾಡ್ಕೊಂಡು ನೀವಿನ್ನೂ ಸರಿ ಆಗ್ಬೇಕಂತ ಒಂದು ರೀತಿ ಧೈರ್ಯ ತುಂಬುತ್ತೆ, ಶಕ್ತಿ ತುಂಬುತ್ತೆ. ಕಷ್ಟ ಕೊಟ್ಟು ಇನ್ನಷ್ಟು ನೀವು ಶಕ್ತಿವಂತರಾಗಿ ಅನ್ಕೊಂಡು ನಮಗೆ ಬಲ ಕೊಡುತ್ತಂತ ಹೇಳೋದಿದೆ. ಏಳು ಬೀಳುಗಳು ಇದ್ದಿದ್ದೆ, ಅದು ಮುಂದೇನೂ ಇರುತ್ತೆ, ಹಿಂದೆನೂ ಬಂದು ಹೋಗಿದೆ. ಕಾಫಿ ಯಾವ್ದಿದೆ, ರೋಬಸ್ಟ್ ಅರೇಬಿಕ ಯಾವ ತಳಿಗಳನ್ನ ಹಾಕೊಂಡಿದ್ದೀರಿ? ನಮ್ಮ ತಂದೆಯವರು 795 ಹಾಕಿದ್ರು, ನಾನೀಗ ಅದನ್ನ ಚಂದ್ರಗಿರಿಯಿಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಈಗ ಚಂದ್ರಗಿರಿ ಒಂದೊಂದು ಎಕರೆ ಹಾಕೊಂಡು ಬರ್ತಾ ಇದ್ದೀನಿ. ಚಂದ್ರಗಿರಿ ಒಂದು ಒಳ್ಳೆ ತಳಿ, ಸಾಧಾರಣಕ್ಕೆ ಒಳ್ಳೆಯ ಇಳುವರಿಯನ್ನು ಕೊಡ್ತದೆ. ಮತ್ತೆ ರೋಬಸ್ಟದಲ್ಲಿ ಕಾಂಜೆನ್ಸಿಸ್ C-6 ತಳಿಯನ್ನು ಬೆಳೆಸ್ತಾ ಇದ್ದೀವಿ, ಅದು ಕೂಡ ಚೆನ್ನಾಗಿ ಬಂದಿದೆ. ತುಂತುರು ನೀರಾವರಿಯನ್ನು ಹೊಂದಿದ್ರೆ, ಅನುಕೂಲ ಇದ್ರೆ ರೋಬಸ್ಟ ನಿಜವಾಗಿಯೂ 50-50 ಅರೇಬಿಕಾ 50 ಒಟ್ಟು ಜಾಗದ ಅರ್ಧದಷ್ಟು ಅರೇಬಿಕಾ ಅರ್ಧದಷ್ಟು ರೋಬಸ್ಟ ಬೆಳ್ಕೊಂಡ್ರೆ ನಮ್ಗೆ ಅದನ್ನ ನೋಡ್ಕೊಳ್ಳಕ್ಕೆ ಭಾರಿ ಸುಲಭ ಆಗುತ್ತೆ. ಚಂದ್ರಗಿರಿ ಯಾವಾಗ ನೀವು ಹಾಕಿದ್ದು? ಚಂದ್ರಗಿರಿ ನಾನು ಶುರು ಮಾಡಿದ್ದು 6 ವರ್ಷ ಹಿಂದಿಂದ. ಹಾಕಿ ಎಷ್ಟು ವರ್ಷಕ್ಕೆ ಫಸಲು ಶುರುವಾಯ್ತು ಚಂದ್ರಗಿರಿಯಲ್ಲಿ? 4 ವರ್ಷದಿಂದ ಫಸಲು ನಾವು ತಗೊಳ್ಳಿಕ್ಕೆ ಶುರು ಮಾಡಿದ್ವಿ. 3 ವರ್ಷದ ಫ್ಲವರ್ಸ್ ಎಲ್ಲ ನಾವು ಬಿಡಿಸ್ಬಿಡ್ತೀವಿ, ಯಾಕೆಂದ್ರೆ ಸಣ್ಣ ಪ್ಲಾಂಟ್ ಆಗಿರ್ ಎಳೆ ಪ್ಲಾಂಟು ಬಿಡಬಾರ್ದು ಅಂತ ಹೇಳಿರ್ತಾರೆ ಕಾಫಿ ಬೋರ್ಡ್ ಅವರು. ಅದರಿಂದ 4 ವರ್ಷದಿಂದ ನಾವು ಕ್ರಾಪ್ ಅಂತ ಕಾಣ್ತಾ ಇದ್ವಿ. 795 ಕಾವೇರಿ ಇನ್ನು ಬೇರೆ ಬೇರೆ ಅರೇಬಿಕಾ ತಳಿಗಳು ಬಂದು ಹೋದ್ವು, ಕಟುವಾಯ ಆಗ್ಲಿ No. 6 ಆಗ್ಲಿ, ಹೀಗೆ ಬೇರೆ ಬೇರೆ ತಳಿಗಳನ್ನು ಕಾಪಾಡಿಟ್ಕೊಂಡಿದ್ದಾರೆ. ನಿಮ್ಮಲ್ಲಿ ಚಂದ್ರಗಿರಿ ಅಲ್ಲದಲ್ಲೇ ಬೇರೆ ಅರೇಬಿಕಾ ತಳಿಗಳು ಇದಾವ? ಇದ್ದಾವೆ, ನಾವು ಸಪ್ಲೈಸ್ ಹಾಕಿರೋದು ಕೆಲವು ನಮ್ಮ ತಂದೆ ಮಾಡಿದ ತೋಟದಲ್ಲಿ ಸಪ್ಲೈಸ್ ಹಾಕಿರೋದು ಒಳ್ಳೊಳ್ಳೆ ಪ್ಲಾಂಟ್ಸ್ ನಾವು ಉಳಿಸ್ಕೊಂಡಿದ್ದೀನಿ. ಆದ್ರೆ ಟೋಟಲಿ ಇಟ್ ಈಸ್ ರಿಲೇಟೆಡ್ ಟು ಅರೇಬಿಕಾ. ರೋಬಸ್ಟ ಮತ್ತು ಅರೇಬಿಕಾ ಎರಡರಲ್ಲಿನ ಸಮಾನವಾಗಿ ಇಳುವರಿ ತಗೊಳ್ತಿದ್ದೀರಾ ಅಥವಾ ರೋಬಸ್ಟವನ್ನು ಹೆಚ್ಚಿಗೆ ಮಾಡ್ಕೊಳ್ತಿದ್ರೆ ಹೇಗೆ? ರೋಬಸ್ಟ ಮತ್ತು ಅರೇಬಿಕಾದಲ್ಲಿ ನನ್ನ ತೋಟದಲ್ಲಿ ರೋಬಸ್ಟ್ ವಿಸ್ತೀರ್ಣನೇ ಜಾಸ್ತಿ ಆಗಿದೆ. ಈಗ ಅರೇಬಿಕಾ ಸ್ವಲ್ಪ ಇಟ್ಕೊಂಡಿದ್ದೀನಿ, ಅದು ಭಾರಿ ಒಳ್ಳೇದಾಯ್ತು. ಈಗ ನೋಡಿ ಒಂದು 2 ಇಯರ್ಸ್ ಇಂದ ಸ್ವಲ್ಪ ಒಳ್ಳೆ ರೇಟ್ ಸಿಕ್ಕಿದೆ ಅಲ್ಲ, ಅದರಿಂದ ನನ್ನ ಒಂದು ಅಭಿಪ್ರಾಯ ಅಂತಂದ್ರೆ 2-50-50 ಪ್ರೊಪೋರ್ಷನ್ ಇರೋದು ಭಾರಿ ಒಳ್ಳೇದು. ಸರಾಸರಿ ಇಳುವರಿ ಹೇಗೆ ಸಿಗ್ತಾ ಇದೆ? ನೀವು ಪಲ್ಪರ್ ಘಟಕವನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರಿ, ಬೇಳೆ ಮಾಡ್ಕೊಳ್ತೀರಿ, ಎಕರೆಗೆ ಸರಾಸರಿ ರೋಬಸ್ಟದಲ್ಲಿ ಮತ್ತು ಅರೇಬಿಕದಲ್ಲಿ ಎಷ್ಟು ಸಿಗ್ತಾ ಇದೆ ಬೇಳೆ? ಬೇಳೆಗಿಂತ ನಾನು ಚೆರಿ ಹೇಳ್ತೀನಿ, ರೋಬಸ್ಟ ಎವರೇಜ್ ಒಂದು ಎಕರೆಗೆ 25-30 ಚೀಲ ಸಿಗುತ್ತೆ. ಅರೇಬಿಕಾದಲ್ಲಿ ಪಾರ್ಕ್ ಮೇಟ್ ಆದ್ರೆ ಎಕರೆಗೆ 10-15 ಚೀಲ ಬರುತ್ತೆ ಪ್ರತಿ ವರ್ಷ. ರೋಬಸ್ಟದಲ್ಲಿ ಚೆರಿ 30 ಚೀಲ ಎಕರೆಗೆ ಪ್ರತಿ ವರ್ಷ. ಪಲ್ಪರ್ ಯಾವಾಗ ಶುರು ಮಾಡ್ಕೊಂಡ್ರೆ, ಅಪ್ಪ ಮಾಡಿದ್ದ ನೀವು ಶುರು ಮಾಡ್ಕೊಂಡ್ರೆ? ಪಲ್ಪರ್ ಘಟಕ ನಾನು 1995 ಪಲ್ಪರ್ ಘಟಕಗಳನ್ನು ಮಾಡಿದ್ದು. ಪಲ್ಪರ್ ಘಟಕವನ್ನು ಮಾಡ್ಲಿಕ್ಕೆ ಮೊದಲು ನಾವು ನೀರಿನ ವ್ಯವಸ್ಥೆ ತುರ್ತಾಗಿ ಮಾಡ್ಕೊಳ್ಬೇಕು. ಒಂದು ಕೆರೆ ಇತ್ತು, ಅದ್ರ ನೀರು ಸಾಲ್ತಿರ್ಲಿಲ್ಲ, ಆಗ ಬೋರ್ವೆಲ್ ಅನ್ನ ನಾವು ಹಾಕ್ಸಿದ್ವಿ. ಆ ಬೋರ್ವೆಲ್ ಭಾರಿ ಒಳ್ಳೆ ನೀರು ಇದೆ ನಮ್ಗೆ, ಇವತ್ತುವರೆಗೂ ಅದು ಯಾವುದೇ ತೊಂದರೆ ಇಲ್ಲ. 1995 ಮಾಡಿದ ಪಲ್ಪರು ಈಗಲೂ ಸುಸ್ಥಿತಿಯಲ್ಲಿದೆ, ಮತ್ತೇನು ಸುಧಾರಣೆ ಮಾಡ್ಲಿಕ್ಕೆ ಹೋಗಿಲ್ವಾ ಅಥವಾ ಏನಾದರೂ ಅದರಲ್ಲಿ ಸುಧಾರಣೆ ಮಾಡಿದ್ರೆ ಹೇಗೆ? ಅದರಲ್ಲಿ ಯಾವುದು ಸುಧಾರಣೆ ಮಾಡಲಿಲ್ಲ, ಅದೇ ಒಳ್ಳೆ ಸ್ಥಿತಿಲಿ ಇದೆ. ಆದ್ರೆ ನೀರು ಸ್ವಲ್ಪ ಜಾಸ್ತಿ ಖರ್ಚಾಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನ ಸ್ವಲ್ಪ ದೊಡ್ಡದ್ ಮಾಡಬೇಕು ಮತ್ತೆ ಇಂಪ್ರೂವ್ಡ್ ಮಿಷಿನರಿ ಹಾಕ್ಬೇಕು ಅಂತ ಇದ್ದೇನೆ. ಕಾಫಿ ಮತ್ತು ಕಾಳು ಮೆಣಸು ಸಾಮಾನ್ಯವಾಗಿ ಒಂಥರ ಸಂಯೋಜಿತ ಬೆಳೆಗಳು. ಕಾಳು ಮೆಣಸು ಯಾವ್ದು ತಳಿ ಇದೆ, ಇಳುವರಿ ಹೇಗೆ ಸಿಗ್ತಾ ಇದೆ, ಎಂತೆಂತ ಮರಗಳಿದಾವೆ, ನೀವು ಯಾವ್ದಕ್ಕೆ ಹಬ್ಸಿದಿರಿ ಹೇಳಿ. ಒಳ್ಳೆ ಮೆಣಸಿನಲ್ಲಿ ಪನೀರು 1 ಮೊದಲಿಂದ ಬೆಳೀತಾ ಇದ್ದೇವೆ. ಒಳಗಡೆ ಕರಿಮುಂಡ ಮತ್ತೆ ಕಲ್ಬಳ್ಳಿ ಬಾರಿ ಹಳೆ ತಳಿಗಳು ಇದ್ದಾವೆ. ಈಗ ನಾನು ಏನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ, KVK ಗೋಣಿಕೊಪ್ಪ ವೀರೇಂದ್ರ ಕುಮಾರ್ ಅವರು ಹೇಳ್ದಂಗೆ ಮಿಕ್ಸ್ಡ್ ವೆರೈಟೀಸ್ ಹಾಕಿ ಕಾಯಿಲೆ ಕಮ್ಮಿ ಬರುತ್ತೆ ಅಂತೇಳಿ ಆಲ್ಮೋಸ್ಟ್ ಎಲ್ಲಾ ಹಳೆ ತಳಿಗಳನ್ನ ಕಲೆಕ್ಟ್ ಮಾಡಿ ಮಧ್ಯ ಹಾಲುವಾನ ಮರಕ್ಕೆ, ಸಿಲ್ವರ್ ಮರಕ್ಕೆ, BT ತಾರಿ ಹೊನ್ನೆ ಈ ಮರಗಳಿಗೆಲ್ಲ ಹಬ್ಬಿಸ್ತಾ ಇದ್ದೀನಿ. ಸಿಲ್ವರ್ ಬಹಳ ಕಡೆಗೆ ಬಂತು, ಈಗ ಹೋಗ್ತಾ ಇದೆ, ನಿಮ್ಮಲ್ಲಿ ಹೇಗಿದೆ ಪರಿಸ್ಥಿತಿ ನೆರಳಿನ ಮರಗಳು ಮತ್ತು ಸಿಲ್ವರಿನ ಒಂದು ಪ್ರಮಾಣ? ಸಿಲ್ವರ್ ಜಾಸ್ತಿ ಹಾಕ್ಬಾರ್ದು. ಸಿಲ್ವರ್ ಲಾಸ್ಟ್ ಇಯರ್ ನಾನು 200-300 ಸಣ್ಣ ಸಣ್ಣ ಮರಗಳನ್ನು ಮಧ್ಯದಿಂದ ತೆಗೆದು ಬಿಟ್ಟಿದ್ದೀನಿ. ಅದ್ರ ಬದಲು ಆಲ್ವಾನದಲ್ಲಿ ಒಳ್ಳೆ ಮೆಣಸು ಬೆಳೆಸಬಹುದು, ಒಂದು 20 ಅಡಿಗೆ ಮೇಂಟೈನ್ ಮಾಡುವುದು, ಒಳಗಡೆ ನಾವು ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಫಸಲು ಕೊಯ್ಬಹುದು. ಸಿಲ್ವರ್ ಭೂಮಿಗೆ ಒಳ್ಳೆಯ ಮರ ಅಲ್ಲ. ನಿಮ್ಮಲ್ಲಿ ಎಂತೆಂತ ಮರಗಳಿದಾವೆ ತೋಟದಲ್ಲಿ? ತೋಟದಲ್ಲಿ ಎಲ್ಲಾ ತರದ ಮರಗಳಿದ್ದಾವೆ. ಆಲ್ಮೋಸ್ಟ್ ನಾನು ಅರಣ್ಯ ಇಲಾಖೆಯಿಂದ ಆಗಾಗ ತಂದು ನೆಡ್ತಾ ಇರ್ತೀನಿ. ಮೊನ್ನೆ ಬಿಟಿ ಥಾರಿ ಅಕೇಶಿಯಾ ಈಗ ಅದನ್ನು ಬಿಡ್ತಾ ಇದ್ದೀವಿ. ಸಿಲ್ವರ್ ಮರ ಒಂದೊಂದು ನೀಲಗಿರಿ ಮರ ಇದೆ, ಮತ್ತೆ ಇನ್ನು ಸಿಮರೂಬ ಅಂತ ಲಾಸ್ಟ್ ಇಯರ್ ಇಲ್ಲಿ ಐಗೂರು ನರ್ಸರಿಯಿಂದ ಸಿಕ್ತು, ಮತ್ತೆ ಒಳೆ ಮತ್ತಿ ಅವೆಲ್ಲ ಇಲ್ಲ ಐಗೂರು ಅರಣ್ಯ ಇಲಾಖೆ ನರ್ಸರಿಯಿಂದ ತಂದು ಆದಷ್ಟು ಸ್ವಲ್ಪ ದೂರ ದೂರನೇ ನೆಡ್ತಾ ಇದ್ದೀನಿ. ಈಗ ಕಾಫಿ ತೋಟದಲ್ಲಿ ಹತ್ತಿ ಮರ ಒಳ್ಳೆ ಮರ ಕಾಫಿ ತೋಟಕ್ಕೆ, ಹಿರಿಯವರು ಹೇಳಿದ್ದು ಸುಳ್ಳಲ್ಲ, ಆದರೆ ನಾವು ಹತ್ತಿ ಮರನ ಬಿಟ್ಟು ಬೇರೆ ಮರ ನೆಡ್ತಾ ಇದ್ದೀವಿ. ಅದು ಕಾಫಿ ತೋಟಕ್ಕಂತೂ ಒಳ್ಳೇದಲ್ಲ. ಕಾಫಿ ಒಂದನ್ನು ಅದೇ ವರ್ಷ ಮಾರಾಟ ಮಾಡ್ತೀರಾ ಅಥವಾ ಬೆಲೆ ನೋಡಿಕೊಂಡು ಕೊಡ್ತೀರಾ? ಕಾಫಿನ ನಾನು ನಿಧಾನಕ್ಕೆ ಮಾರಾಟ ಮಾಡ್ತೀನಿ. ಆಲ್ಮೋಸ್ಟ್ ನನ್ನ ಖರ್ಚಿಗೆ ಎಷ್ಟು ಬೇಕು ಅಷ್ಟು ಅಮೌಂಟಿನ ಕಾಫಿನ ನಾನು ಜೂನ್ ಒಳಗಡೆನೆ ಬಿಟ್ಬಿಡ್ತೀನಿ. ಮತ್ತೆ ನನ್ನ ಮಳೆಗಾಲದ ನಂತರದ ಖರ್ಚಿಗೆ ಇರುವಂತ ಕಾಫಿನ ಇಟ್ಟಿರ್ತೀನಿ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನಾನು ಮಾರ್ತೀನಿ ಅದನ್ನ. ಗೋಬರ ಅನಿಲ ಘಟಕ ಯಾವಾಗ ಮಾಡ್ಕೊಂಡಿದ್ದು? 1985 ಗೋಬರ ಅನಿಲ ಘಟಕ ಮಾಡಿದ್ದು. ಎಂತದು ಡ್ರಮ್ ಮಾದರಿನಾ ಅಥವಾ ದೀನಬಂಧು ಮಾದರಿನಾ, ಹೇಗೆ? ಅದು ಕಬ್ಬಿಣದ ಡ್ರಮ್ ಮಾದರಿ. ಪುತ್ರಿನ ಒಂದು ಸಂಸ್ಥೆಯವರು ಅದನ್ನ ಕೊಟ್ಟಿದ್ದು, ಅದಕ್ಕೆ ಸಿಂಡಿಕೇಟ್ ಬ್ಯಾಂಕ್ನವರು ಸಾಲ ಸೌಲಭ್ಯ ಕೊಟ್ಟಿದ್ರು. ಆಗ 85 ಮಾಡಿದ ಗೋಬರ್ ಘಟಕ ಈಗಲೂ ಚಾಲ್ತಿಲಿದೆ, ಬಳಕೆ ಮಾಡ್ಕೊಳ್ತಿದ್ದೀರಲ್ವಾ? ಹೌದು, ಈಗಲೂ ಚಾಲ್ತಿಲಿದೆ. ಒಂದು ಸಲ ಮಾತ್ರ ಆ ಡ್ರಮ್ದು ಶೀಟ್ ಮಾತ್ರ ಚೇಂಜ್ ಮಾಡಿದ್ದು, ತೂತಾಗಿತ್ತು ಅದು, ರೆಸ್ಟ್ ಎಲ್ಲ ಹಿಡಿದು ಈಗ ಒಳ್ಳೆ ಚೆನ್ನಾಗಿದೆ. ಬದಲಾವಣೆ ಮಾಡುವಾಗ ನೀವು ಮತ್ತೆ ಕಬ್ಬಿಣದ ಹಾಕಿದ್ರೆ ಫೈಬರ್ದು ಹಾಕೊಂಡ್ರೆ ಹೇಗೆ? ಕಬ್ಬಿಣದ್ದು ಹಾಕ್ಸ್ಬಿಟ್ಟೆ, ಆಗ ಫೈಬರ್ದು ಏನೋ ಕೆಲವು ಕಂಪ್ಲೇಂಟ್ ಇತ್ತು, ಅದ್ರ ಮೇಲೆ ವೇಟ್ ಇಡಬೇಕು ಅಂತೆಲ್ಲ. ಕೆಲವೇ ಕೆಲವು ಜನ ಬಹಳ ಚೆನ್ನಾಗಿ ಗೋಬರ ಅನಿಲ ಘಟಕ ಇಟ್ಕೊಂಡಿದ್ದಾರೆ, ನಿಮ್ಮಂತವರು ಎಷ್ಟೋ ಜನ ಕಡೆಗಣಿಸಿದ್ರು, ಸುಮ್ಮನೆ ಒಂಥರ ನೆನಪಿಗೆ ತೋರಿಸ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ನೀವು ಹೇಗೆ ಅದನ್ನು ಉಪಯೋಗಿಸ್ಕೊಳ್ತದ್ರಿ, ಮತ್ತೆ ಯಾಕಾಗಿ ಅದನ್ನು ಕಾಪಾಡಿಟ್ಕೊಂಡು ಸುರಕ್ಷಿತವಾಗಿ ಉಪಯೋಗಿಸ್ಕೊಳ್ತದ್ರಿ? ನೀವು ಹೇಳ್ದಂಗೆ ಅದು ಸುರಕ್ಷಿತ, ಏನು ತೊಂದರೆ ಇಲ್ಲ ಅದರಿಂದ. ಮತ್ತೆ ಅದರಿಂದ ಬರೋ ಫ್ಲೆಂಟ್ ಏನು ಉಂಟಲ್ಲ ಅದರದ್ದು ತ್ಯಾಜ್ಯ, ಅದು ಕಾಂಪೋಸ್ಟ್ ಮಾಡೋಕ್ಕೆ ಭಾರಿ ಒಳ್ಳೆಯದು. ಮತ್ತೆ ನಾವು ತಂದಿರೋ ಗ್ಯಾಸ್ ಮುಗಿದಾದ್ರೂ ಇದು ಗ್ಯಾಸ್ ಯಾವತ್ತೂ ಇದ್ದೇ ಇರುತ್ತೆ, ಚೆನ್ನಾಗಿ ಅಡುಗೆ ಮಾಡ್ಕೊಬೋದು, ಏನು ತೊಂದರೆ ಇಲ್ಲದೇನೆ. ಅದನ್ನ ಅರ್ಥೈಸ್ಕೊಂಡಿದ್ದೀರಿ, ಚೆನ್ನಾಗಿ ಅದನ್ನ ಗಮನಿಸಿದಿರಿ, ಹಾಗಾಗಿ ಕಾಪಾಡಿಕೊಂಡು ಉಪಯೋಗಿಸ್ಕೊಳ್ತಾ ಒಳ್ಳೇದೆ. ಆ ಬಗ್ಗಡ ಬರುತ್ತಲ್ಲ, ಅದನ್ನ ನೀವು ಕಾಂಪೋಸ್ಟ್ ಮಾಡ್ಕೊಳ್ಳಿಕ್ಕೆ, ಎರೆಹುಳು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಅಥವಾ ಜೀವಾಮೃತ ಮಾಡಿ ಪೂರೈಕೆ ಮಾಡ್ಲಿಕ್ಕೆ ಈ ತರ ಉಪಯೋಗಿಸ್ಕೊಳ್ತಿದ್ರೆ ಹೇಗೆ? ಹೌದು, ಈ ಕೊಟ್ಟಿಗೆ ತೊಳೆದಿದ್ದ ನೀರನ್ನೆಲ್ಲ ನಾನು ಒಂದು ಟ್ಯಾಂಕ್ ಅಲ್ಲಿ ಸ್ಲರಿ ಅದು ಕಲೆಕ್ಟ್ ಮಾಡ್ತೀನಿ, ಒಂದು ಫೈಬರ್ ಟ್ಯಾಂಕ್ 1000 ಲೀಟರ್ದು ಅಲ್ಲಿ ಇಟ್ಬಿಟ್ಟಿದ್ದೀನಿ, ಅದನ್ನ ಕಲೆಕ್ಟ್ ಮಾಡಿ ಅಲ್ಲಿಂದ ಗ್ರಾವಿಟಿನೇ ರೋಬಸ್ಟ ತೋಟಕ್ಕೆ ಹೋಗುತ್ತೆ. ರೋಬಸ್ಟ ತೋಟದಲ್ಲಿ 5-6 ಡ್ರಮ್ಗೆ ಅದನ್ನ ಒಂದ್ಸಲ ಕಲೆಕ್ಟ್ ಆಗಿದ್ದ 5-6 ಡ್ರಮ್ಗೆ ಕಲೆಕ್ಟ್ ಮಾಡ್ತೀನಿ. ಆ ಕಲೆಕ್ಟ್ ಆಗಿದ್ದಕ್ಕೆ ಒಂದು ಸ್ವಲ್ಪ ಅದನ್ನು ಸಗಣಿ ಹಾಕಿ ಎನ್ರಿಚ್ ಮಾಡಿ 200 ಲೀಟರ್ಸ್ ಮಾಡೋಕ್ಕಿಂತ ಮೊದಲು AMC ಅಂತ ಸಿಗುತ್ತೆ, ಆರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತ, KVK ಕೊಡ್ತಾರೆ. ಅದು ಒಂದು ಪ್ಯಾಕೆಟ್ 1 kg 100 ರುಪೀಸ್, ಒಂದು ಪ್ಯಾಕೆಟ್ಗೆ 400 ರೂಪಾಯಿ. ಅದನ್ನು ಹಾಕಿ ಒನ್ ಡೇ ಬಿಟ್ಟು ಹಾಕ್ಲಿಕ್ಕೆ ಹೇಳಿದ್ದಾರೆ ವೀರೇಂದ್ರ ಕುಮಾರ್ ದೇವಯ್ಯ ಅಂತೆಲ್ಲ ಇದ್ದಾರೆ ವಿಜ್ಞಾನಿಗಳು, ಅವರು ಏನು ಹೇಳಿದ್ದಾರೆ ಅದನ್ನು ಈಗ ನಾನು ಅಲ್ಲಿ ಆಲ್ಮೋಸ್ಟ್ ರೋಬಸ್ಟ್ ಗಿಡಕ್ಕೆ ಅಪ್ಲೈ ಮಾಡ್ತಾ ಬರ್ತಾ ಇದ್ದೀನಿ ಗದ್ದೆಯಲ್ಲಿ. ಆದರೆ ಎಷ್ಟು ಮಟ್ಟಿಗೆ ನಾನು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಬೇಕು ಅನ್ನೋದನ್ನು ಮುಂದೆ ಗೊತ್ತಾಗ್ತದೆ ನನಗೆ. ಆಸಕ್ತಿ ಇದೆ ನಿಮಗೆ, 63 ವರ್ಷ ವಯಸ್ಸಿನ ಈ ಒಂದು ಸಂದರ್ಭದಲ್ಲೂ ನಿಮಗೆ ಕಳಕಳಿ ಇದೆ, ಪ್ರೀತಿ ಇದೆ, ಮತ್ತೆ ಒಂಥರ ಚೆನ್ನಾಗಿ ತೊಡಸ್ಕೊಂಡಿದ್ರಿ, ಮಾಡಿದ್ದನ್ನು ಉಳಿಸ್ಕೊಂಡು ಸಮರ್ಥವಾಗಿ ಉಪಯೋಗಿಸ್ಕೊಂಡು ಮುಂದೆ ಸಾಕ್ತದ್ರಿ. ತಂದೆಯವ್ರ ಕಾಲದಿಂದಲೂ ಭತ್ತ ಬೆಳ್ಕೊಂತ ಬಂದಿದ್ದೀರಲ್ವಾ? ತಂದೆಯವ್ರ ಕಾಲದಲ್ಲಿ ಭತ್ತದ ಬೆಳೆ 11 ಎಕರೆಯಲ್ಲಿ ಬೆಳೀತಾ ಇದ್ವಿ, ಆದರೆ 11 ಎಕರೆಯಲ್ಲಿ ಬೆಳೀತಾ ಇದ್ವಿ ಆಗಲೂ ಸಹ ಇದೇ ತೊಂದರೆಗಳಿದ್ದು, ಇದೇ ಥರ ಡಿಸೆಂಬರ್ನಲ್ಲಿ ಮಳೆನೂ ಇತ್ತು. ಆದರೆ ನಮಗೆ ಆಗ ಮಳೆ ಇದ್ರೆ ಈ ಫೋರ್ಕಾಸ್ಟು ಇದು ಯಾವ ಕಾರಣದಿಂದ ಮಳೆ ಬರುತ್ತದೆ ಅದು ಏನು ನಮಗೂ ಆಗ ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ, ಈಗ ಎಲ್ಲ ಗೊತ್ತಾಗ್ತಾ ಇದೆ. ಆದರೆ ನಮಗೆ ಭತ್ತದ ಬೆಳೆಯಲ್ಲಿ ಒಂದು ಹಿನ್ನಡೆ ಅಂತ ಹೇಳಿದ್ರೆ ಈಗ ಕಾರ್ಮಿಕರ ಸಮಸ್ಯೆ ಮತ್ತು ಅದರ ಬೆಲೆ ಸಮಸ್ಯೆ ಇವೆರಡು. ಮತ್ತು ಈ ಥರ ಮಳೆಯಲ್ಲಿ ಯಾವಾದರೂ ಸರ್ವೈವ್ ಆಗ್ಬೋದು ಅಂತಂದರೂ ಈ ಥರ ತುಂಬ ಹವಾಮಾನ ವೈಪರೀತ್ಯ ಆದರೆ ಅದು ತಕ್ಕೊಳ್ಳೋದು ಕಷ್ಟ ಆಗುತ್ತೆ, ಹುಲ್ಲು ಹಾಳಾಗುತ್ತೆ, ಭತ್ತ ಸಿಕ್ಕಿದರೆ ಹುಲ್ಲು ಸಿಗಲ್ಲ, ಈ ರೀತಿ ಪ್ರಾಬ್ಲಮ್ ಇರೋದ್ರಿಂದ ಸಾಧಾರಣ ಎಲ್ಲರೂ ಬಿಡ್ತಾ ಇದ್ದಾರೆ. ಇಂಪಾರ್ಟೆಂಟು ಈಗಿನ ಮಕ್ಕಳಿಗೆ ಅದರಲ್ಲಿ ಆಸಕ್ತಿನೂ ತುಂಬ ಕಡಿಮೆ ಆಗ್ತಾ ಇದೆ, ಯಾಕೆಂದರೆ ನನ್ನ ಮಕ್ಕಳೇ ಹೇಳ್ತೀನಿ ನೋಡಿ ಅವ್ರಿಗೆ ಆಸಕ್ತಿ ಕಮ್ಮಿ ಆಗಿ ಒಂದು ರೀತಿಲಿ ನಾನೇ ಕಾರಣ ಆಗಿರ್ಬೋದು, ಯಾಕೆಂದರೆ ನನ್ನ ಸ್ಥಿತಿ ನಿನಗೆ ಬೇಡ ಅಂತೇಳಿ ಚೆನ್ನಾಗಿ ಓದಿಸಿ ಅವ್ರು ಬೇರೆ ಕಡೆ ಹೋದಂಗೆ ಅವರು ಭೂಮಿಲಿ ಆಸಕ್ತಿ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರ ಮನೆಯಲ್ಲಿ ಇದೊಂದು ಸ್ಥಿತಿ ಈಗ ಉದ್ಭವ ಆಗ್ತಾ ಇದೆ. ಆದ್ರೂ ಮಕ್ಕಳು ಬಿಡಲ್ಲ, ನೀವೇನ್ ಕಳಿಸಿದ್ರು ನಿಮ್ಮ ಗುಣಗಳು ಆಮೇಲೆ ಭೂಮಿ ಪ್ರೀತಿ ಅದನ್ನ ಕೃತಕವಾಗಿ ಸೃಷ್ಟಿ ಮಾಡಕ್ ಆಗುದಿಲ್ಲ, ಮತ್ತೆ ನೋಡ್ತಾ ನೋಡ್ತಾನೆ ಬಂದು ಕೈ ಜೋಡಿಸ್ತಾರೆ, ಆಮೇಲೆ ಒಂದು ಸಂದರ್ಭದಲ್ಲಿ ಪೇಟೆ ಬಿಟ್ಟು ಹಳ್ಳಿಗೆ ಮರಳೆ ಮರಳ್ತಾರೆ. ಇಂಥ ನಾಡಿನಲ್ಲಿ ಇಷ್ಟೊಂದು ತೋಟ ಇಟ್ಕೊಂಡು ಅವರೆಲ್ಲಿ ಒದ್ದಾಡೋದು? ಯಾರೇ ಆದ್ರೂ ಒಂದು ಉದ್ಯೋಗಕ್ಕೆ ಅಥವಾ ಒಂದು ಕೆಲಸಕ್ಕೆ ಅಂತ್ಯ ಹಾಡಿ ಈ ಕಡೆಗೆ ಬರೋದಿದೆ, ಅದಕ್ಕೇನು ನಾವು ಆತಂಕ ಪಡೋ ಅಗತ್ಯಿಲ್ಲ. ನಿಮ್ಮ ಗುಣಗಳು ನಿಮ್ಮ ಶ್ರೀಮತಿಯವ್ರದ್ದು ಅಥವಾ ನಿಮ್ಮ ತಂದೆ ತಾಯಿಗಳ ಗುಣಗಳು ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ವ್ಯಕ್ತವಾದೇ ಆಗ್ತವೆ, ಅದು ನಾವೇನು ಚಿಂತೆ ಪಡೋ ಅಗತ್ಯಿಲ್ಲ ಅದ್ರ ಬಗ್ಗೆ. ಮಕ್ಕಳ ಅಭಿರುಚಿ ಕೆಲವೊಂದ್ಸಾರಿ ಅರ್ಥ ಆಗುದಿಲ್ಲ. ನಾವು ಕೆಲವೊಂದ್ಸಾರಿ ಅವರು ಕೆಲವೇ ಕೆಲವು ವಿಚಾರಗಳನ್ನ ನೋಡಿ ಏನೋ ಒಂದ್ ರೀತಿಯಲ್ಲಿ ಅರ್ಥೈಸ್ಕೊಳ್ತೀವಿ, ಇನ್ನು ಏನೆಲ್ಲ ಅಡಗಿರುತ್ತೆ ಅದು ಗೊತ್ತಾಗುದಿಲ್ಲ ಅಷ್ಟೇ. ನಾವು ಹೇಳ್ತಾ ಇದ್ರಿ ಅಡಿಕೆಯನ್ನು ರೋಬಸ್ಟದ ಜೊತೆಗೆ ಹಾಕೊಂಡಿದ್ದೀನಿ, ಯಾವಾಗ ಹಾಕಿದ್ದು, ಹೇಗಿದೆ ಅಡಿಕೆ ಫಸಲು ಬೆಳೆ? ಅಡಿಕೆ ಫಸಲು ಚೆನ್ನಾಗಿದೆ, ತುಂಬಾ ಆಸಕ್ತಿ ವಹಿಸಿ ಮಾಡಿರ್ಲಿಲ್ಲ ನಾನು ಇದುವರೆಗೆ. ಈಗ ರೇಟ್ ಬರ್ತಾ ಇರೋದ್ರಿಂದ ಈಗ ಸ್ಪ್ರೇ ಮಾಡಿ ಇರೋ ಅಡಿಕೆನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ಈ ವರ್ಷ ಪರವಾಗಿಲ್ಲ, ಚೆನ್ನಾಗಿದೆ. ಮುಂದೇನು ಚೆನ್ನಾಗಿ ಮಾಡಬೇಕು ಅಂತ ಆಸಕ್ತಿ ಇದೆ. ಅಡಿಕೆಯಿಂದ ಆದಾಯ ಬಂದ್ರೆ ನಮ್ಗೆ ಸೆಪರೇಟ್, ಯಾಕೆಂದ್ರೆ ನಮ್ಮ ಜೀವನ ಮಟ್ಟನ ಸುಧಾರಿಸ್ಕೊಳ್ಳಕ್ಕೆ ಅಡಿಕೆ ಮೆಣಸು ಇವೆಲ್ಲ ತುಂಬಾ ಸಹಾಯ ಮಾಡ್ತವೆ. ಬರೀ ಕಾಫಿನ ನಂಬ್ಕೊಂಡು ಹೋದ್ರೆ ನಮ್ಗೆ ಭಾರಿ ಕಷ್ಟ ಆಗ್ತದೆ. ಮಿಶ್ರ ಬೆಳೆ ಪದ್ಧತಿ ಈ ತರ ಮಾಡಿಕೊಂಡ್ರೆ ನಮಗೆ ಭಾರಿ ಒಳ್ಳೆಯದು. ಅಡಿಕೆ ಹಾಕಬೇಕು ರೋಬಸ್ಟಕ್ಕೆ. ಅಡಿಕೆಗೆ ಯಾಕೆ ಹೊಂದಾಣಿಕೆ ಆಗುತ್ತೆ ಅಂತಂದರೆ ಅಡಿಕೆನು ಬೇಗ ನೀರು ಕೇಳುತ್ತೆ. ಫೆಬ್ರವರಿನಲ್ಲಿ ಮಾರ್ಚ್ನಲ್ಲಿ ನೀರು ಬೇಕು ಅಡಿಕೆಗೆ. ರೋಬಸ್ಟಕ್ಕೂ ನಾವು ಆ ಟೈಮಲ್ಲಿ ಹೂವಿನಿಗೆ ತುಂತುರು ನೀರಾವರಿ ಮಾಡೋದ್ರಿಂದ ಅವೆರಡು ಬೆಳೆಗಳು ಭಾರಿ ಹೊಂದ್ಕೊಂಡು ಚೆನ್ನಾಗಿ ಬರ್ತವೆ. ಅಡಿಕೆ ನಿಮ್ಮ ತಂದೆಯವ್ರ ಕಾಲದಲ್ಲಿ ಹಾಕಿದ್ದ, ನೀವು ಹಾಕಿದ್ದ? ಅಡಿಕೆ ತಂದೆಯವ್ರ ಕಾಲದಲ್ಲಿ ಹಾಕಿದ್ದು ಒಂದು ನೂರಾರು ಗಿಡ ಇದ್ದಾವೆ. ಅದು ಭಾರಿ ಚೆನ್ನಾಗಿದೆ. ನಾಟಿ ತಳಿಗಳು ತುಂಬ ಎತ್ತರಕ್ಕೆ ಹೋಗಿದ್ದಾವೆ, ಚೆನ್ನಾಗಿ ಬಿಡ್ತವೆ, ಯಾವುದೇ ಕಾಯಿಲೆ ಇಲ್ಲ. ಆದ್ರೆ ನಾವು ಹಾಕಿರೋದಕ್ಕೆ ಕೊಳೆ ರೋಗ ಅಂತವೆಲ್ಲ ಬರ್ತಾ ಇದ್ದಾವೆ. ತಂದೆಯವರ ದುಡಿಮೆ, ತಂದೆಯವರ ಕೃಷಿ ಆಸಕ್ತಿ ಬಗ್ಗೆ ನೆನಪು ಮಾಡ್ಕೊಳ್ಳಿ ಕೆಲವೊಂದು ವಿಚಾರಗಳನ್ನ. ನಮ್ಮ ತಂದೆಯವರಿಗೆ ಕಾಫಿ ತೋಟ ಅಂತಂದ್ರೆ ಭಾರಿ ಇಷ್ಟ ಇತ್ತು, ಯಾಕೆಂದ್ರೆ ಆಗ ಸುತ್ತಮುತ್ತ ಎಲ್ಲರೂ ಕಾಫಿ ತೋಟ ಮಾಡೋರು. ಪಕ್ಕದಲ್ಲಿ ಗುಂಡುಗುಟ್ಟಿ ಮಂಜುನಾಥ್ ಅಂದ್ರೆ ಒಮ್ಮೆ MLA ಆದವರು, ಅವರು ನಮ್ಮ ತಂದೆಗೆ ತುಂಬಾ ಪರಿಚಯದವರು, ತುಂಬಾ ನಮ್ಮ ತಂದೆ ಮೇಲೆ ವಿಶ್ವಾಸನ ಇಟ್ಕೊಂಡಿದ್ರು. ಅವರು ತುಂಬಾ ಸಹಾಯ ಮಾಡ್ತಿದ್ರು. ಆಗ ತಂದೆ ಕಾಫಿ ತೋಟ ಮಾಡಬೇಕು ಕಾಫಿ ತೋಟ ಮಾಡಬೇಕು ಅಂತ ಕಾಫಿ ತೋಟನ ಡೆವಲಪ್ ಮಾಡ್ಕೊಂಡು ಬಂದ್ರು, ಅಭಿವೃದ್ಧಿ ಪಡಿಸ್ತಾ ಬಂದ್ರು. ಶ್ರಮ ಪಟ್ಟಿದ್ದರಿಂದ ನೀವು ಸಹ ಈ ಒಂದು ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಅನುಕೂಲ ಆಗಿದೆ, ಅದು ನಿಮ್ಮ ಕುಟುಂಬಕ್ಕೂ ಪ್ರಯೋಜನ ಆದ ಆಗ್ತದೆ. ಆಮೇಲೆ ಸಾಕಷ್ಟು ಅನುಕೂಲನೂ ಆಗಿದೆ, ಬರೀ ಕಾಫಿ ತೋಟ ಅಂತಲ್ಲ, ಎಲ್ಲಾ ಕೃಷಿಕರು ಸಹ ಬೇಸಾಯ ಕ್ಷೇತ್ರದಲ್ಲಿ ಚೆನ್ನಾಗಿ ಶ್ರಮ ಪಟ್ಟು ಬೆಳವಣಿಗೆ ಆಗಿದ್ದಾರೆ, ವ್ಯತ್ಯಾಸಗಳನ್ನು ಕಂಡಿದ್ದಾರೆ. ಟ್ರ್ಯಾಕ್ಟರ್ ಟಿಲ್ಲರ್ಗಳನ್ನು ಉಪಯೋಗಿಸ್ಕೊಂತ ಬಂದಿದ್ದೀರಲ್ವಾ? ಹೌದು ಸರ್, ಟ್ರ್ಯಾಕ್ಟರ್ ಟಿಲ್ಲರ್ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ನಮ್ಗೆ. ಸಮಯಕ್ಕೆ ಸರಿಯಾಗಿ ನಾವು ಉಳುಮೆಯನ್ನು ಮಾಡಬಹುದು, ಸಮಯಕ್ಕೆ ಸರಿಯಾಗಿ ಗೊಬ್ಬರ ಮತ್ತೆ ಇತರ ಸಾಗಾಟ ಮಾಡ್ಕೊಳ್ಳಕ್ಕೆ ಟ್ರ್ಯಾಕ್ಟರ್ ಭಾರಿ ಅನುಕೂಲ. ಮತ್ತೆ ಆಗ ಟ್ರ್ಯಾಕ್ಟರ್ನ ಇನ್ನೊಬ್ಬರಿಗೆ ಬಾಡಿಗೆ ಅಥವಾ ಇನ್ನೊಬ್ಬರು ಉಪಯೋಗ ಕೊಟ್ಟು ನಾವು ಅದರಿಂದ ಬಂದ ಆದಾಯನು ನಾವು ನಮ್ಮ ತೋಟ ಗದ್ದೆ ತೋಟಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಅದನ್ನ ಅಭಿವೃದ್ಧಿ ಪಡಿಸಕ್ಕೆ ಎಲ್ಲ ಉಪಯೋಗಿಸ್ಕೊಂಡಿದ್ದೀವಿ ನಾವು. ಈಗಲೂ ಟ್ರ್ಯಾಕ್ಟರ್ ಇದೆಯಾ, ಟಿಲ್ಲರ್ ಇದೆಯಾ, ಏನು? ಈಗ ಟ್ರ್ಯಾಕ್ಟರ್ ಇಲ್ಲ ಸರ್, ಟ್ರ್ಯಾಕ್ಟರ್ ಕೊಟ್ಬಿಟ್ಟೆ. ಟಿಲ್ಲರ್ ಇದೆ, ಹೆಚ್ಚು ನೈಪುಣ್ಯತೆ ಏನು ಬೇಕಾಗಿಲ್ಲ. ಟಿಲ್ಲರ್ ಓಡಿಸುವಾಗ ಯಾರಾದರೂ ಕೆಲಸ ಮಾಡೋರಿಗೆ ಸ್ವಲ್ಪ ಹೇಳ್ಕೊಟ್ರೆ ಅವನು ಮ್ಯಾನೇಜ್ ಮಾಡ್ತಾನೆ. ಅದರಿಂದ ಟಿಲ್ಲರ್ ಇದೆ, ಮತ್ತೆ ಗದ್ದೆನೂ ತುಂಬಾ ಕಡಿಮೆ ಆಗಿರೋದ್ರಿಂದ ಟಿಲ್ಲರ್ ಒಂದರಲ್ಲಿ ಮ್ಯಾನೇಜ್ ಮಾಡಬಹುದು. ಎರಡೂವರೆ ಎಕರೆ ಪ್ರದೇಶದಲ್ಲಿ ಭತ್ತ ಬೆಳ್ಕೊಳ್ತದ್ರಿ, ಎಷ್ಟೋ ಜನ ಲಾಭ ಆಗುದಿಲ್ಲ, ಕಾರ್ಮಿಕರು ತೊಂದರೆಗಳು, ಆನೆ ಸಮಸ್ಯೆ, ಇನ್ನು ಏನೇನೋ ವಿಚಾರಗಳನ್ನ ಮುಂದಿಟ್ಕೊಂಡು ಬಿಟ್ಟಿದ್ದಾರೆ. ಅಡಿಕೆ ಹಾಕೋರು ಇದಾರೆ, ಹಾಕಿರೋರು ಇದಾರೆ, ಅದರಲ್ಲಿ ಮತ್ತೆ ರೋಬಸ್ಟವನ್ನ ಬೆಳೆಯೋರು ಇದಾರೆ. ಹೇಗೆ ಹೇಗೆ ನಿಮ್ಮ ಆಸಕ್ತಿ ಮುಂದುವರೆದಿದೆ ಭತ್ತದ ಬೇಸಾಯದಲ್ಲಿ? ಭತ್ತದ ಬೇಸಾಯದಲ್ಲಿ ನಂಗೆ ತುಂಬಾ ಆಸಕ್ತಿ, ಆದ್ರೆ ಕಾರ್ಮಿಕರ ಸಮಸ್ಯೆ. ಆಕ್ಚುಲಿ ನಾನು ಗದ್ದೆ ಇಟ್ಕೊಂಡಿದ್ದೆ ಯಾಕೆಂದ್ರೆ ಮಳೆಗಾಲದಲ್ಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಅಂತಾನೆ ಗದ್ದೆ ಇತ್ತು. ಆವಾಗ ನನ್ನ ತಂದೆಯವರು, ನಮ್ಮ ಹಿರಿಯರು ಒಬ್ರು MA ಪೊನ್ನಪ್ಪನವರು ಅಂತ, ಲಲಿತಾದ್ರಿ ಶೆಟ್ಟವರು, ಅವರೆಲ್ಲ ನನಗೆ ಅಡ್ವೈಸ್ ಮಾಡ್ತಿದ್ರು, ಗದ್ದೆನ ಯಾವತ್ತೂ ತೋಟ ಮಾಡಬೇಡ, ಗದ್ದೆನ ಯಾವತ್ತೂ ತೋಟ ಮಾಡಬೇಡ ಅಂತ. ಆದರೆ ಸಮಸ್ಯೆಗಳು ಜಾಸ್ತಿ ಆದಾಗೆ ಇನ್ನೊಂದು ರೀತಿ ಆದ್ರೆ ಪರಿಹಾರ ಹುಡ್ಕೊಳ್ತಾ ಹೋಗ್ತೀವಲ್ಲ, ಆ ರೀತಿ ಅದರಿಂದಾಗಿ ನಾವು ತೋಟ ಮಾಡ್ತಾ ಹೋದ್ವಿ. ಆದರೂ ನನಗೆ ಭತ್ತ ನಮಗಿರೋದಾದರೂ ಚೆನ್ನಾಗಿ ಬೆಳ್ಕೋಬೇಕು ಅಂತೇಳಿ ನಾವು ಉಳಿಸ್ಕೊಂಡಿದ್ದೀವಿ ಒಂದು 2.5-3 ಎಕರೆಯಷ್ಟು. ಅದರಲ್ಲಿ ಬೇರೆ ಬೇರೆ ತಳಿಗಳನ್ನ ಪ್ರಯೋಗ ಮಾಡ್ತಾ ನಮಗೆ ಊಟಕ್ಕೆ ರುಚಿಯಾಗಿರ್ಬೇಕು, ಹಂಗೆ ಇಳುವರಿನೂ ಜಾಸ್ತಿ ಬರಬೇಕು, ದನಗಳಿಗೆ ಹುಲ್ಲು ಸಿಕ್ಕಬೇಕು, ಎಲ್ಲ ದೃಷ್ಟಿಕೋನದಿಂದ ನಾನು ಬೇರೆ ಬೇರೆ ತಳಿನ ಟ್ರೈ ಮಾಡ್ತಾ ಹೋಗ್ತಾ ಇದ್ದೀನಿ. ಕಳೆದ ವರ್ಷ ರಾಜ್ಮುಡಿ ಭತ್ತ ತಳಿ ಬೆಳೆದಿದ್ದೆ. ರಾಜ್ಮುಡಿ ಊಟಕ್ಕೆ ಭಾರಿ ಚೆನ್ನಾಗಿರುತ್ತೆ, ಎತ್ತರ ಆಗಿ ಬರುತ್ತೆ, ಹುಲ್ಲು ಸಿಗುತ್ತೆ, ಸ್ವಲ್ಪ ಇಳುವರಿ ಕಡಿಮೆ. ತುಂಬಾ ಗೊಬ್ಬರ ಹಾಕೋಂಗಿಲ್ಲ, ಯಾಕೆಂದ್ರೆ ತುಂಬಾ ಗೊಬ್ಬರ ಹಾಕಿದ್ರೆ ತುಂಬಾ ಎತ್ತರ ಬರುತ್ತೆ, ಬಿದ್ದೋಗ್ಬಿಡುತ್ತೆ. ಅದರಿಂದ ಕಳೆದ ವರ್ಷ ಸಹಜ ಕೃಷಿ ಅಂತ ಮೈಸೂರಿಂದ ಅಲ್ಲಿ ಒಬ್ರು ಮಂಜುನಾಥ್ ಅಂತಿದ್ದಾರೆ, ಅವ್ರ ಹತ್ರ ರತ್ನಚೂಡಿ ಬೀಜನ ತರಿಸ್ಕೊಂಡು ಅದರಲ್ಲಿ ಬೀಜ ಮಾಡಿ ಈ ವರ್ಷ ಪೂರ್ತಿ ಅಷ್ಟು ಗದ್ದೆಗೆ ನಾನು ರತ್ನಚೂಡಿಯನ್ನು ಹಾಕಿದ್ದೀನಿ. ಚೆನ್ನಾಗಿದೆ ಬೆಳೆ, ಆದರೆ ಸ್ವಲ್ಪ ಒಂದು ದಿನದ ಮಳೆಯಲ್ಲಿ ಒಂದು ಸ್ವಲ್ಪ ಅದು ಹಾಳಾಯ್ತು. ಮತ್ತೆ ಸಾಕ್ತಿರುತ್ತೆ. ಹೇಳ್ತಾ ಇದ್ರೆ 2 ಎಕರೆ ಜಮೀನಲ್ಲಿ ಫ್ರೂಟ್ ಬ್ಲಾಕ್ ಹಣ್ಣಿನ ತಾಕನ್ನ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡು, ಯಾಕಾಗಿ ಅಲ್ಲೇನಾದ್ರೂ ನಿಮಗೆ ವರಮಾನ ಸಿಗುತ್ತಾ ಅಥವಾ ಮನೆ ಬಳಕೆಗೆ ಅವ್ರು ಇವ್ರಿಗೆ ಕೊಡ್ಲಿಕ್ಕೆ ಸಂತೋಷ ಪಡ್ಲಿಕ್ಕೆ ಸೇವನೆ ಮಾಡ್ಲಿಕ್ಕೆ ಅಂತ ಅನ್ಕೊಂಡು ಹೊರಟಿದ್ದಾರೆ, ಹೇಗೆ? ಹೌದು, ಯಾಕೆಂದ್ರೆ ಮಾದಾಪುರ ಮಿಡ್ಲ್ ಸ್ಕೂಲಲ್ಲಿ ನಾನು ಸ್ಟಡಿ ಮಾಡ್ಬೇಕಾದ್ರೆ ಸುತ್ತಮುತ್ತ ತುಂಬಾ ಕಾಡಿತ್ತು. ನನ್ನ ಸಹಪಾಠಿಗಳು ನಾವು ತಿಂದಷ್ಟು ಹಣ್ಣು ನನ್ನ ಮಕ್ಕಳು ತಿಂದಿಲ್ಲ ಇದುವರೆಗೆ, ತಿಂದಿರೋದಿಲ್ಲ. ಯಾಕೆಂದ್ರೆ ಕಾಫಿ ಕಾಫಿ ಕಾಫಿ ಅಂತ ಕಾಫಿ ಹಿಂದೆ ಹೋಗಿ ಎಲ್ಲಾ ಗಿಡಗಳನ್ನೆಲ್ಲ ನಾಶ ಮಾಡ್ತಾ ಹೋಗ್ತಾ ಇದ್ವಿ. ಎಷ್ಟು ಹಣ್ಣುಗಳು ನಾವು ಬೆಳೆದೇವೆ, ಅದರಿಂದ ಹಣ್ಣುಗಳು ಯಾರು ಬೇಕಾದ್ರು ತಿನ್ಬೇಕು, ವೇಸ್ಟ್ ಮಾಡಬಾರ್ದು. ಎಲ್ಲ ಹಣ್ಣುಗಳು ನಮ್ಮಲ್ಲಿ ಸಪೋಟ ಇರುತ್ತೆ, ಬಾಳೆಹಣ್ಣು ಇರುತ್ತೆ, ಎಲ್ಲ ಎಕ್ಸೆಸಿವ್ ಇರುತ್ತೆ. ನಾನು ಮಾರಕ್ಕೆ ಹೋಗೋದಿಲ್ಲ, ನಮ್ಮ ಜನರಿಗೆ ನಮ್ಮ ಕೆಲಸ ಮಾಡೋರಿಗೆ ಕೊಡ್ತೀವಿ, ಅಕ್ಕಪಕ್ಕದವ್ರಿಗೆ ಕೊಡ್ತೀವಿ. ಮತ್ತು ಎಲ್ಲ ಹಣ್ಣುಗಳು ಎಲ್ಲ ಆಹಾರಕ್ಕಿಂತ ಒಳ್ಳೆ ಅಂಶಗಳಿಂದ ಕೂಡಿರ್ತದೆ. ಹಣ್ಣು ತಿನ್ನಬೇಕು, ಹಣ್ಣು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತವೆ. ನಾನು ಈಗಿರೋದು ಅದೇ ಕಾರಣ ಅಂತ ಅಂದ್ಕೊಂಡು ಎಲ್ಲರಿಗೂ ಏನು ಹಣ್ಣು ಸಿಗ್ತದೆ ಅದನ್ನೆಲ್ಲ ತಿನ್ನಬೇಕು. ಪಪ್ಪಾಯ ಪ್ರತಿಯೊಂದು ತಿಂದಷ್ಟು ಭಾರಿ ಒಳ್ಳೆಯದು ದೇಹಕ್ಕೆ. ಅದಕ್ಕಾಗಿ ನಾನು ಅದೊಂದು ಬ್ಲ್ಯಾಕ್ ಮಾಡಿ ನನಗೆ ಸಿಕ್ಕಿದ ಹಣ್ಣಿನ ಗಿಡಗಳನ್ನೆಲ್ಲ ತಂದು ಹಾಕ್ತಾ ಇದ್ದೀನಿ. ನಾವು ಇಲ್ಲದಾದ್ರೂ ಯಾರು ತಿನ್ಬೋದು, ಹಕ್ಕಿ ಪಕ್ಷಿಗಳು ಪ್ರಾಣಿಗಳು ಎಲ್ಲ ತಿಂದು ಬದುಕಬೇಕು ಅಂತ ಒಂದು ಆಶೆ ಅಷ್ಟೇ. ಎಂತೆಂಥ ಹಣ್ಣಿನ ಗಿಡ ಮರಗಳನ್ನು ಹಾಕ್ಕೊಂಡಿದ್ರಿ ಆ ಒಂದು 2 ಎಕರೆ ಪ್ರದೇಶದಲ್ಲಿ? 2 ಎಕರೆ ಪ್ರದೇಶದಲ್ಲಿ ಹಲಸಿನ ಹಣ್ಣಿನ ವಿವಿಧ ತಳಿಗಳ ಗಿಡ ಇದೆ. ಎಲ್ಲ ಹೊಸದಾಗಿ ನೆಟ್ಟಿರೋದು, ಒಂದು 2-3 ಮರದ ಆಗಲೇ ಕ್ರಾಪ್ ಬರ್ತಾ ಇದೆ. ತೆಂಗಿದೆ, ಅಡಿಕೆ ಇದೆ, ಅದು ಬೇರೆ, ಗೇರ್ ಹಣ್ಣಿದೆ, ಬಾಳೆ ಇದೆ, ಬೇವಿನ ಮರ ಇದೆ, ಮತ್ತು ಲಿಚಿ ಮರ ಇದೆ, ಬಟರ್ಫುಟ್ಟು, ಮತ್ತು ನೆಲ್ಲಿಕಾಯಿ ಗಿಡಗಳಿದ್ದಾವೆ, ಕಮಲಾಕ್ಷಿ ಹಣ್ಣು ಅಂತ ಹೇಳ್ತೀವಲ್ಲ ಅದು ಇದೆ, ಸೀತಾಫಲ, ಲಕ್ಷ್ಮಣ ಫಲ ಇದೆ. ಲಕ್ಷ್ಮಣ ಫಲ ಒನ್ ಆಫ್ ದಿ ಮೆಡಿಸಿನಲ್ ಫ್ರೂಟ್, ಅದು ಅದು ಭಾರಿ ಒಳ್ಳೆಯದು, ಅದರಿಂದ ಕ್ಯಾನ್ಸರ್ಗೆ ಸಮೇತ ಮೆಡಿಸಿನ್ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಾ ಹೋದ್ರೆ ಸುಮಾರು ಹಣ್ಣಿನ ಗಿಡ ಮರಗಳನ್ನು ಹಾಕಿದ್ರಿ, ತಕ್ಷಣ ನೆನಪಿಗೆ ಬರ್ತಾ ಇಲ್ಲ ಕಾಫಿ ತೋಟ ಕಲ್ದಲ್ಲೇ ಗದ್ದೆಗೂ ಸಗಣಿ ಗೊಬ್ಬರ ಬೇಕು. ನಿಮ್ಮಲ್ಲಿ ಈಗ ಕಡಿಮೆ ಇದಾವೆ, 2 ಹಸು 2 ಕರು ಇದೆ ಅಂತ ಹೇಳಿದ್ರಿ, ಮತ್ತೇನಾದ್ರೂ ಬೇರೆ ಇದರಿಂದ ತರಿಸ್ತೀರಾ ಅಥವಾ ನಿಮ್ದೇ ಸಗಣಿ ಗೊಬ್ಬರ ಆಮೇಲೆ ಪಲ್ಪ್ ಮಾಡಿದ ಬಳಿಕ ಸಿಗೋ ಸಿಪ್ಪೆ ತರಗು ಅದನ್ನೆಲ್ಲ ಸೇರಿಸಿ ಗೊಬ್ಬರ ಮಾಡಿ ಹಾಕೊಳ್ತೀರಾ? ಹೇಗೆ ಮಣ್ಣಿನ ಫಲವತ್ತತೆ ಬಗ್ಗೆ ಗಮನ ಹರಿಸಿದ್ರಿ ಮಂಜುನಾಥ್ ಅವರೇ? ಮಣ್ಣಿನ ಫಲವತ್ತತೆ ಬಗ್ಗೆ ನಾನು ತುಂಬಾ ಗಮನ ಹರಿಸ್ತೀನಿ. ನಾನು ವರ್ಷಕ್ಕೆ 5-6 ಲಾರಿ ಲೋಡು ಗೊಬ್ಬರ ಬೇರೆ ಕಡೆ ತಗೊಳ್ತೀನಿ, ತಗೊಂಡು ಅದನ್ನು ಕಾಂಪೋಸ್ಟ್ ಮಾಡ್ತೀನಿ. ಇದ್ರದ್ದು ತ್ಯಾಜ್ಯ, ಕಾಫಿ ತ್ಯಾಜ್ಯ ಇರುತ್ತೆ, ಅದನ್ನ ಸೇರಿಸಿ ಮತ್ತೆ ಜಸ್ಟ್ ಟ್ರೈಕೋಡರ್ಮ ಅಥವಾ ಬೇರೆ ಸೂಕ್ಷ್ಮಜೀವಿಗಳು ಅದು ಅದನ್ನೆಲ್ಲ ಸೇರಿಸಿ ಕಂಪೋಸ್ಟ್ ಮಾಡಿ ಜೂನಲ್ಲಿ ಮಳೆ ಬಿದ್ದಮೇಲೆ ಜೂನಲ್ಲಿ ಮಳೆದು ಬ್ರೇಕ್ ಸಿಕ್ಕಿದಾಗ ಸಾಧಾರಣ ಮಟ್ಟಿಗೆ ಎಲ್ಲ ಅಪ್ಲೈ ಮಾಡ್ತಾ ಹೋಗ್ತೀನಿ. ಯಾವಾಗ ಬ್ರೇಕ್ ಸಿಕ್ತು ಅವಾಗೆಲ್ಲ ಅಪ್ಲೈ ಮಾಡ್ತೀನಿ. ಅದನ್ನು ಭಾರಿ ಒಳ್ಳೆಯದದು, ಮಣ್ಣಿನ ಎಲ್ಲ ಸೂಕ್ಷ್ಮಾಣುಜೀವಿಗಳನ್ನು ಹೆಚ್ಚು ಮಾಡುತ್ತೆ, ಮಣ್ಣಿನ ಸಾರನ ಹೆಚ್ಚು ಮಾಡಿರ್ತದೆ. ಬರೀ ನಾವು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡೋದ್ರಿಂದ ಮಣ್ಣು ಬರಡಾಗೋದಂತೂ ಗ್ಯಾರಂಟಿ, ಅದಕ್ಕೆ ಗೊತ್ತಾಗುತ್ತೆ ಅದು. ಯಾಕೆಂದರೆ ಮಣ್ಣಲ್ಲಿ ಆ ಸತ್ವ ಇರೋದಿಲ್ಲ, ಮಣ್ಣನ್ನು ನೋಡಿದ ಕೂಡಲೇ ಅದು ಗೊತ್ತಾಗುತ್ತೆ ಈ ಮಣ್ಣು ಹೆಂಗಿರುತ್ತೆ ಏನು ಕತೆ ಅಂತ. ಅದರಿಂದ ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಅದನ್ನ ಉಪಯೋಗಿಸೋದು ಭಾರಿ ಒಳ್ಳೆಯದು. ಈಚೆಗಂತೂ ಕೆಲವು ರೈತರೆಲ್ಲ ಸಗಣಿ ಇದ್ದರೂ ನಾನು ಅವ್ರ ಜಮೀನಿಗೆ ಉಪಯೋಗಿಸ್ತೇನೆ, ಬೇರೆಯವ್ರಿಗೆ ಮಾರ್ತಾ ಇದ್ದಾರೆ, ಅವ್ರವ್ರ ಜಮೀನೆಲ್ಲ ಅದನ್ನು ಉಪಯೋಗಿಸ್ಕೊಂಡ್ರೆ ಭಾರಿ ಒಳ್ಳೆಯದು ಅಂತ ಕಾಣ್ತದೆ ನನ್ನ ಅಭಿಪ್ರಾಯದಲ್ಲಿ. ಆದರೆ ನಾವು ಈಗ ನನ್ನಲ್ಲಿ ಹೆಚ್ಚು ಕಡಿಮೆ ಒಂದು 10 ವರ್ಷದಿಂದೆ 30-40 ರಾಸುಗಳಿದ್ವು. ಆದರೆ ವಿವಿಧ ಸಮಸ್ಯೆಗಳು, ಅದನ್ನು ನೋಡ್ಕೊಳ್ಳೋ ಸಮಸ್ಯೆ, ಮೇಯಕ್ಕೆ ಬಿಡೋಕ್ಕೆ ಜಾಗ ಇಲ್ಲ, ಈ ಎಲ್ಲ ಸಮಸ್ಯೆಗಳಿಂದ ಎಲ್ಲ ಕಡೆಯಿಂದ ಮಾರ್ತಾ ಬಂದು ಈಗ 4 ಜನವರಿ ಮಾತ್ರ ಇಟ್ಕೊಂಡಿದ್ದೀನಿ. ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಸುಣ್ಣವನ್ನು ಕಾಫಿ ತೋಟಕ್ಕೆ ಭತ್ತಕ್ಕೂ ಕೊಡ್ತೀರಾ? ಹೇಗೆ ರಾಸಾಯನಿಕ ಗೊಬ್ಬರನ ಉಪಯೋಗಿಸ್ತೀನಿ? ಕಾಫಿಗೆ 2 ರೌಂಡ್ ಪ್ರೀ ಮಾನ್ಸೂನ್, ಮಳೆಗಾಲದಕ್ಕಿಂತ ಮೊದಲು ಮೇ ಅಥವಾ ಜೂನ್ ತಿಂಗಳಲ್ಲಿ, ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದ್ಸಲ. ನಾಟಿಗೆ ಮುಖ್ಯ ಗೊಬ್ಬರ ಆಗಿ NPK ಯಾವ್ದಾದ್ರು 17-17 ಸುಪ್ಪಲ ಅಥವಾ 17-17 ಕೊಡ್ತೀನಿ. ಮತ್ತೆ ಯೂರಿಯಾ ಜಾಸ್ತಿ ತಗೊಳ್ಳಲ್ಲ, ಯಾಕೆಂದ್ರೆ ಸಗಣಿ ಗೊಬ್ಬರನೇ ಹಾಕಿರ್ತೀವಿ, ಬೇಕಾದ್ರೆ ಮಾತ್ರ ನೋಡಿ ಹಾಕ್ತೀವಿ. ಒಟ್ಟಾರೆ ಸಂತೃಪ್ತಿಯಿಂದ ಕೃಷಿಯಲ್ಲಿ ತೊಡಸ್ಕೊಂಡು ಬೆಳವಣಿಗೆ ಆಗಿದ್ರಿ, ಹಾಗೆ ಸಾಕ್ತದ್ರಿ. ಬೇರೆಯವರು ಸಹ ನೋಡಿ ಮಂಜುನಾಥ್ ಅವರು ಚೆನ್ನಾಗಿ ಕೃಷಿಯಲ್ಲಿ ತೊಡಸ್ಕೊಂಡಿದ್ದಾರೆ, ಬೇರೆಯವರಿಗೂ ತರ ಮಾರ್ಗದರ್ಶನ ಆಗಿದ್ದಾರೆ ಅಂತ ಅನ್ಕೊಂಡು ಭಾವಿಸ್ಕೊಳ್ತಾರೆ. ಸಂತೋಷ ಆಯ್ತು, ಖುಷಿ ಆಯ್ತು ಮಂಜುನಾಥ್ ಅವರೇ, ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳಿಗರಿ, ಇದುವರೆಗೆ ಸೋಮವಾರಪೇಟೆ ತಾಲೂಕು ಗರಗಂದೂರಿನ KS ಮಂಜುನಾಥ್ ಅವರ ಅನುಭವಗಳನ್ನು ಆಲಿಸಿಕೊಂಡ್ರೆ. ಕಾಫಿ, ಕಾಳುಮೆಣಸು, ಅಡಿಕೆ, ಭತ್ತ, ಬಾಳೆ ಮತ್ತಿತರ ಬೆಳೆಗಳನ್ನ ಬೆಳ್ಕೊಳ್ತಿದ್ದಾರೆ, ಹಸುಗಳನ್ನು ಇಟ್ಕೊಂಡಿದ್ದಾರೆ, ಗೋಬರ್ ಗ್ಯಾಸ್ ಯೂನಿಟ್ ಇದೆ, ಪಲ್ಪರ್ ಇದೆ, ಟಿಲ್ಲರ್ ಇದೆ, ಒಂಥರ ಕೃಷಿಯಲ್ಲಿ ಹೇಗೂ ಸಾಗಬಹುದು ಅನ್ನೋದ್ರ ಬಗ್ಗೆ ಅವರು ಅನುಭವಗಳನ್ನು ವ್ಯಕ್ತಪಡಿಸಿದರು. ರತ್ನಚೂಡಿ ಭತ್ತವನ್ನು ಈ ವರ್ಷ ಬೆಳಿಲಿಕ್ಕೆ ಹೊರಟಿದ್ದಾರೆ, ರಾಜಮುಂಡಿ ಭತ್ತವನ್ನು ಬೆಳೆದಿದ್ದಾರೆ. ಅವರ ಸಂಖ್ಯೆ 9635015236 9635015236. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಬಿಜುಕಾ ಪಕ್ಷಿಯೋ ಸೇ ತೋ ಹಮ್ ಖೇತ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ.

नास्ति दुर्भिक्षा कृषितो नास्ति दुर्भिक्षा कृषितो नास्ति दुर्भिक्षा। ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ಮಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು ಕುಶಾಲ್ ನಗರ, ಮಡಿಕೇರಿ. ಇಲ್ಲಿ ಆಕರ್ಷಕ ಬಡ್ಡಿದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಠೇವಣಿ ಮೇಲೆ ಆಕರ್ಷಕ ಬಡ್ಡಿದರ, ಚಿಟ್ ಫಂಡ್ ಹಾಗೂ ಇ ಸ್ಟಾಂಪ್ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ. ಪ್ರಾಣಿ ದಯಾ ಸಂಘದ ವರ್ಷದ ಮಹಾಸಭೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯಲ್ಲಿ ಇನ್ನೊಂದು ಗೋಶಾಲೆ ಶುರು ಮಾಡಿಕೆ ಭೂಮಿ ಕಾಯ್ದಿಡಿಕೆ ಅಗತ್ಯ ಪ್ರಸ್ತಾವನೆ ಸಲ್ಲಿಸಕೂತ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಿಗೆ ಜಿಲ್ಲಾಧಿಕಾರಿಯವು ಸೂಚನೆ ಕೊಟ್ಟು ಈ ಕುರಿತಂಗೆ ಮಾಹಿತಿ ಕೊಟ್ಟ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರು ಜಿಲ್ಲೆಯ ಸೋಮರಪೇಟೆ ತಾಲೂಕಿನ ನಾಗವರ ಗ್ರಾಮದ ಸರ್ವೆ ನಂಬರ್ 1/1 40 ಎಕರೆ ಗೋಮಾಳ ಜಾಗ ಇದ್ದು ಅದನ್ನ ಕಾಯ್ದಿರಿಸಕೂತ ಕೇಳಿಕೊಂಡು ಕರ್ನಾಟಕ ಪ್ರಾಣಿ ಕಲ್ಯಾಣ ಮಂಡಳಿಯ ಸಂಯೋಜಕರಾದ ರಶ್ಮಿ ಡಿಸೋಜಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾ ಎಸ್ ಆಕಾಶ್ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದರು. ಗುರು ಶಿಷ್ಯರ ಬಾಂಧವ್ಯ ಲಾಯಕ ಇರಕ್ಕೂ ಇದರಿಂದ ಒಳ್ಳೆ ಭವಿಷ್ಯ ರೂಪುಗೊಂಡದೆತ್ತ ನೇತಾಜಿ ವಿದ್ಯಾಸಂಸ್ಥೆನ ಅಧ್ಯಕ್ಷ ಎಕೆ ಮನು ಮುತ್ತಪ್ಪವು ಹೇಳಿದು. ಶಾಲೆಯಲ್ಲಿ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕದ ವಿಶೇಷ ವಾರ್ಷಿಕ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಉತ್ತಮ ವಿದ್ಯಾರ್ಥಿಗಳಿಂದ ದೇಶ ಸುಭಿಕ್ಷ ಆಗಿದ್ದದೆ. ವಿಶೇಷ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕ ಗ್ರಾಮೀಣ ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸಲು ಅಂತ ಹೇಳಿದರು. ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮೇಜರ್ ರಾಘವ್ ಅವರು ಮಾತಾಡಿ ಎನ್ಎಸ್ಎಸ್ ಲೋಕಸೇವೆಗಾಗಿ, ರಾಷ್ಟ್ರ ನಿರ್ಮಾಣಕ್ಕಾಗಿ, ಹಂಗೆ ರಾಷ್ಟೀಯ ಭಾವೈಕ್ಯತೆಗಾಗಿ ಶ್ರಮಿಸಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಡಿಕೇರಿ ತಾಲೂಕಿನ ಸಂಪಾಜೆ ಭಾಗಮಂಡಲ ಹಂಗೆ ನಾಪೋಕ್ಲು ಹೋಬಳಿ ವ್ಯಾಪ್ತಿನ ಅಕ್ರಮ ಸಕ್ರಮ ಸಮಿತಿ ಸಭೆ ಅಧ್ಯಕ್ಷರಾದ ನಾಗೇಶ್ ಕುಂದಲ್ಪಾಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಸಭೆಯಲ್ಲಿ ಒಟ್ಟು 43 ಕಡತಗಳಿಗೆ ಹೊಸದಾಗಿ ಮಂಜೂರಾತಿ ನೀಡಲಾಯಿತು. ಈ ಹಿಂದೆ ಮಂಜೂರು ಮಾಡಲಾಗಿದ್ದ 54 ಕಡತಗಳನ್ನ ಸ್ಥಿರೀಕರಣಗೊಳಿಸಲಾಯಿತು. ತಹಶೀಲ್ದಾರ್ ಪಿಎಸ್ ಮಹೇಶ್, ಸಮಿತಿ ಸದಸ್ಯರಾದ ಸುಬ್ರಹ್ಮಣ್ಯ ಉಪಾಧ್ಯಾಯ, ಕವಿತಾ ಪ್ರಭಾಕರ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. 2022-23 ಶೈಕ್ಷಣಿಕ ಸಾಲಿನಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿಯಲ್ಲಿ ಬಿಎಸ್ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಶುರುವಾಗಿದ್ದು ಸಂಸ್ಥೆಯಲ್ಲಿ 5 ವಿಭಾಗಗಳಾದ ಬಿಎಸ್ಸಿ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಬಿಎಸ್ಸಿ ಅನಸ್ಥೆಷಿಯಾ ಅಂಡ್ ಓಟಿ ಟೆಕ್ನಾಲಜಿ, ಬಿಎಸ್ಸಿ ಆಪ್ಟಾಮೆಟ್ರಿ ರೆಸ್ಪಿರೇಟರ್ ಕೇರ್ ಟೆಕ್ನಾಲಜಿ, ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ವಿಭಾಗಗಳಿಗೆ ಸಂಸ್ಥೆನ ಆಯ್ಕೆ ಮಾಡ್ಕೊಳ್ಳೋಕೆ ಸಂಸ್ಥೆನ ನಿರ್ದೇಶಕರ ಹಂಗೆ ಡೀನ್ ಅವು ತಿಳಿಸೇಳು. ಕಾಲೇಜು ಶಿಕ್ಷಣ ಇಲಾಖೆ ಮಂಗಳೂರು ವಿಶ್ವವಿದ್ಯಾನಿಲಯ ರಾಷ್ಟೀಯ ಸೇವಾ ಯೋಜನೆ ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಇವರ ಕೂಡುಕೂಟಲ್ಲಿ ವಾರ್ಷಿಕ ವಿಶೇಷ ಶಿಬಿರ ಕಡಗದಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇದೇ 29 ತೇಳ್ರೆ ನಾಳೆಯಿಂದ ಜನವರಿ 4 ಮುಟ್ಟ ನಡೆದಿದೆ. ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳ ಯೋಜನೆಯಲ್ಲಿ ಕಾಫಿ ಮಂಡಳಿ 2022 ಸಾಲಿಗೆ ಅನ್ವಯಿಸುವಂಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಫಿ ಕೃಷಿ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಕರೆದಳು. 2021-22 ಹತ್ತನೇ ತರಗತಿ ಪಾಸಾಗಿ ಈ ಸಲ ಸುರುಣ ವರ್ಷದ ಪಿಯುಸಿ ವೃತ್ತಿಪರ ಕೋರ್ಸ್ಗೆ ಪಾಲಿಟೆಕ್ನಿಕ್ ಓದ್ತಿರುವ ಮಕ್ಕ ಹಂಗೆ ಯಾವುದೇ ಪದವಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ವಿದ್ಯಾರ್ಥಿ ವೇತನ ಹಂಚಿಕೆ ಮಾಡಲಾಗಿದೆ. ಅರ್ಜಿ ಹಾಕಿಕೆ ಜನವರಿ 20 ಆಖಿರ ದಿನ ಆಗಿದ್ದು ಜಾಸ್ತಿ ಮಾಹಿತಿ ಬೇಕಾದರೆ ಹತ್ತಿರದ ಕಾಫಿ ಮಂಡಳಿ ಕಚೇರಿನ ಸಂಪರ್ಕಿಸಕ. ಕಾಫಿ ಬೆಳೆಗಾರರ 10 HP ಒಳಗಿನ ಮೋಟರ್ಗಳಿಗೆ ಪುಕ್ಸಟ್ಟೆ ವಿದ್ಯುತ್ ನೀಡಕ್ಕೂ ತಿಳಿದು ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಕಾಫಿ ಕೃಷಿಕರ ತುಂಬಾ ದಿನಗಳ ಬೇಡಿಕೆಯಾಗಿದ್ದು ಕಾಫಿ ಬೆಳೆಗಾರರ 10 HP ಒಳಗಿನ ಮೋಟರ್ಗಳಿಗೆ ಪುಕ್ಸಟ್ಟೆ ವಿದ್ಯುತ್ ಕೊಡುಗೆ ಮತ್ತು ವಿದ್ಯುತ್ ಬಿಲ್ ಬಾಕಿ ಹಣ ಮನ್ನಾ ಮಾಡಿ ಆದೇಶ ಹೊರಡಿಸಕೂತ ಇಂಧನ ಸಚಿವರಲ್ಲಿ ಶಾಸಕರಾದ ಎಂಪಿ ಅಪ್ಪಚ್ಚರಂಜನವು ಗಮನ ಸೆಳೆದಳು. ಇತ್ತೀಚಿನ ವರ್ಷಗಳಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮಹಾಮಳೆಗೆ ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗೊಳ್ಳುತ್ತ ಇವು ಹೇಳಿದು. 2022 ಜೂನ್ 30 ಆಖರಿಗೆ ರಾಜ್ಯದ 10 HP ಒಳಗಿನ ಕಾಫಿ ಬೆಳೆಗಾರರ ವಿದ್ಯುತ್ ಶುಲ್ಕ ಬಾಕಿ ಮೊತ್ತನ ಮನ್ನಾ ಮಾಡಿಕೆ ಆರ್ಥಿಕ ಇಲಾಖೆಯ ಸಹಮತಿನ ಕೋರಲಾದತ್ತ ಇಂಧನ ಸಚಿವರಾದ ವಿ ಸುನೀಲ್ ಕುಮಾರ್ ಅವರು ತಿಳಿಸಿದರು. ಕೊಡಗು ಜಿಲ್ಲಾ ದಿವ್ಯಾಂಗರ ಒಕ್ಕೂಟದ ವತಿಯಿಂದ ದಿವ್ಯಾಂಗರ ದಿನಾಚರಣೆ ಹಂಗೆ ದಿವ್ಯಾಂಗರ ಕುಂದುಕೊರತೆ ಸಭೆ ಜನವರಿ 4 ಬುಧವಾರ ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದಿದೆ. ಕೊಡಗು ಪ್ರೆಸ್ ಕ್ಲಬ್ಗೆ ಬರುವ ಸೆಪ್ಟೆಂಬರ್ಗೆ 25 ವರ್ಷ ತುಂಬುತ್ತಿದ್ದು ಈ ನಿಟ್ಟಿನಲ್ಲಿ ಜನವರಿಯಿಂದ ಸೆಪ್ಟೆಂಬರ್ಗೆ ಮುಟ್ಟ ವೈವಿಧ್ಯಮಯ ಸ್ಪರ್ಧಾ ಕಾರ್ಯಕ್ರಮ ನಡೆದಿದೆ. ಬರುವ ಜನವರಿ 7 ಗೋಣಿಕೊಪ್ಪ ಕಾಲ್ಸ್ ವಿದ್ಯಾಸಂಸ್ಥೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. 5 ವಿಭಾಗಗಳಲ್ಲಿ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆ ನಡೆಯುತ್ತಿದ್ದು ಕುಸಿಯರವು ಜನವರಿ 3 ಹೆಸರು ನೋಂದಾಯಿಸಿ ಕಣಕ್ಕೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಹಂಗೆ, ಕೊಡಗು ಜಿಲ್ಲಾ ಜನಪದ ಪರಿಷತ್ ಕೂಡುಕೂಟಲ್ಲಿ ವಿಶ್ವ ಮಾನವ ದಿನಾಚರಣೆ ಇದೇ 29 ತೇಳ್ರೆ ನಾಳೆ ಬೆಳಿಗ್ಗೆ 10:30 ಮಡಿಕೇರಿನ ಕುವೆಂಪು ಪುತ್ಥಳಿ ಹತ್ರ ನಡೆದಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲ್ ನಗರ, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿ ಸಮೀಪದ ಮೇಕೇರಿ ಶ್ರೀ ಗೌರಿಶಂಕರ ದೇವಾಲಯದ ಪುನಃಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಆರಂಭಗೊಂಡಿದ್ದು ಜನವರಿ 1 ನಡೆಯಲಿದೆ. ನಾಳೆ ಬೆಳಿಗ್ಗೆ 6:00 ಮಧ್ಯಾಹ್ನ 12:30 ಹಾಗೂ ಸಂಜೆ 6:00 ವಿವಿಧ ಪೂಜಾ ಕೈಂಕರ್ಯ, ಸಂಜೆ 7:00 ಮಡಿಕೇರಿ ಶ್ರೀ ರಾಮಾಂಜನೇಯ ಭಜನಾ ಮಂಡಳಿಯ ಭಕ್ತಿ ಸಂಗೀತ ಕಾರ್ಯಕ್ರಮವಿದೆ. ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನದಾನವಿದೆ. ಭಕ್ತಾದಿಗಳನ್ನ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೇಳಿಕೊಂಡಿದ್ದಾರೆ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು. ಶ್ರೀ ಗೌರಿಶಂಕರ ದೇವಾಲಯ, ಮೇಕೇರಿ. ಟೂತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕಳೆದ 15 ನಿಧನರಾದ ರಸಲ್ಪುರ ಗ್ರಾಮದ ಗುಡ್ಡೆಮನೆ ದಿವಂಗತ ತಿಮ್ಮಯ್ಯ ಅವರ ಮಂಗ ಶಾಂತಕುಮಾರ್ ಸುಜಾ ಅವರ ತಿಥಿ ಕರ್ಮಾಂತರ ಇದೇ 30 ಶುಕ್ರವಾರ ಮಧ್ಯಾಹ್ನ 12:00 ರಸಲ್ಪುರ ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಕಾಗದ ಸಿಕ್ಕದ ಮನೆಯು ಊರವು ನೆಂಟರಿಷ್ಟರೆಲ್ಲ ಬಂದು ಸಹಕರಿಸಿಕೊತ ಮೃತರ ಅಮ್ಮ, ಹೆಣ್ಣು ಮತ್ತೆ ಮಕ್ಕ ಕೇಳಿಕೊಂಡಳು. 2023 ಹೊಸ ವರ್ಷದ ಸಂಭ್ರಮವನ್ನು ಅಭಿಲಾಷ್ನ ಬಂಪರ್ ಆಫರ್ಗಳೊಂದಿಗೆ ಸಂಭ್ರಮಿಸೋಣ. ಲ್ಯಾಕ್ಮೇ ಕಲರ್ ಕಾಸ್ಮೆಟಿಕ್ಸ್ 10-50% ಡಿಸ್ಕೌಂಟ್, ಫಾಸ್ಟ್ ಟ್ರ್ಯಾಕ್ ವಾಚಸ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚಸ್ಗಳ ಅತಿ ನೂತನ ಕಲೆಕ್ಷನ್ಸ್, ವೈಲ್ಡ್ ಕ್ರಾಫ್ಟ್ ವಿಐಪಿ ಸ್ಕೈ ಬ್ಯಾಗ್ ಲಗೇಜ್ಗಳ ಮೇಲೆ ಅಪ್ ಟು 40% ಡಿಸ್ಕೌಂಟ್, ಹೀರೋ ಸೈಕಲ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಹೋಮ್ ಅಪ್ಲಯನ್ಸಸ್ಗಳು ಅತ್ಯಾಕರ್ಷಕ ಕಡಿಮೆ ಬೆಲೆಯಲ್ಲಿ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ನೆಲಜಿ ಫಾರ್ಮರ್ಸ್ ಡೆವಲಪ್ಮೆಂಟ್ ಅಂಡ್ ರಿಕ್ರಿಯೇಷನ್ಸ್ ಅಸೋಸಿಯೇಷನ್ ನೆಲಜಿ ಇಂಗಡ ಆದ್ರಲ್ಲಿ ಇದೇ ಆದ್ಯವಾಯಿತು. ಇದೇ 2023 January 14 ನಾಪಕ್ಲೂ ಜನರಲ್ ಕೆ ಎಸ್ ತಿಮ್ಮಯ್ಯ ಕಳಿ ಪರಮಲು ಕೊಡವ ಒಕ್ಕ ಕಪ್ ಬುಡಿನ ಮೇನಪ್ಪ 0.22 ಬೋರ್ಡ್ ತೋಕ್ ದಂಡು ವಿಭಾಗದ ನಡಪ ಈ ಪೈಪೋಟಿ ಓರ್ವಕ್ಕಿಂಜ ಓರ್ ಟೀಮ್ ದಂಡಾಳರಂದನೆ ಓರ್ವಕ್ಕಿಂಜ ಹೆಚ್ಚಿಗೆ ಟೀಮ್ ಹೂಡಿಕೆಯು ಕೂಡಿಯಾಡದು. ಓರ್ ಟೀಮ್ ಎಂಟ್ರಿ ಫೀಸ್ 1000 rupees. ಎಲ್ಲರೂ ಕೊಡವ ಸಾಂಪ್ರದಾಯಿಕ ಪರಪಾಡಲು ಬಾಪಕ್ಕೆ ಮನವಿ ಮಾಡಿತ್ತು. ನಿಂಗಡ ಒಕ್ಕ ತಂಡ ಎಂಟ್ರಿ ಕೊಡಬೇಕು. ಟಿ ಶರ್ಟ್ ಗೆರಿಲು ಅಯ್ಯಪ್ಪ ಕೂಲ್ ಸ್ಟೋರೇಜ್, ಮಾಯನಮಡ ರಾಜ, ಮೂರ್ನಾಡ್ಲು ರಾಣಿ ಎಂಟರ್ಪ್ರೈಸಸ್, ಕಂಬೀರಂಡ ಯೋಗೇಶ್ ಚೇರಮಾನೆ, ಕಾವೇರಿ ಎಂಟರ್ಪ್ರೈಸಸ್ ಮಂದಪಂಡ ರಂಜಿ, ಸಿದ್ದಾಪುರ ರಿಲಯನ್ಸ್ ಕಾಫಿ ಚೇರಂಡ ಸುಭಾಷ್, ಸುಂಟಿಗೊಪ್ಪ ವಸಂತ ಎಂಟರ್ಪ್ರೈಸಸ್, ಮುಕಟಿರ ವಸನ್, ಕುಟ್ಟ ಧನಿಕಾ ಕೋಲ್ ಸ್ಟೋರೇಜ್, ಹೊಟ್ಟೆಂಗಡ ಪ್ರಜ್ವಲ್, ಪೊನ್ನಂಪೇಟೆ ಕಾವೇರಿ ಏಜೆನ್ಸೀಸ್, ಐನಂಡ ಬೋಪಣ್ಣ, ಪೋಲಿಬೆಟ್ಟ ಪುಲಿಯಣ್ಣ ನಂಜಪ್ಪ, ವಿರಾಜಪೇಟೆ ಕೂರ್ಗ್ ಆಟೋ ಸ್ಪೇರ್, ಮೋಹನ್ ಪೆಟ್ರೋಲ್ ಬಂಕ್, ಮೂಳೆರ ಉಮೇಶ್, ಕಾನೂರು ಕಾವೇರಿ ರೆಸ್ಟೋರೆಂಟ್, ದೇವಂಡಿರ ಸಂತೋಷ್, ಗೋಣಿಗೋಪಾಲ್, ಪರಿಮಳ ಮಂಗಳ ವಿಹಾರ, ಮೇಕತಂಡ ಧನು ಕುಶಾಲಪ್ಪ, ಮಡಿಕೇರಿ ಗಗನ್ ಸ್ಟುಡಿಯೋ, ಮಂಡಿರ ಗಗನ್ ತಮ್ಮಯ್ಯ, ನಾಪೋಕ್ಲು, ಒನ್ನಾಡು ಸೂಪರ್ ಮಾರ್ಕೆಟ್, ಮುಂಡೋಟಿ ರಾಮಾಚಯ್ಯ, ಕಡಂಗ, ಕೋಡಿರ ಪ್ರಸನ್ನ, ಬಾಳಲೆ, ಗುರುಕೃಪಾ ಎಂಟರ್ಪ್ರೈಸಸ್, ಆದೇಂಗಡ ಪ್ರಕಾಶ್, ಅಮ್ಮತ್ತಿ, ಮಾಟನ್ ಅಂಡ್ ಚಿಕನ್ ಪಾಯಿಂಟ್, ಕುತ್ತಂಡ ಸಂಜು. ಇವರ ಮಾಹಿತಿಗೆ ಸಂಪರ್ಕಿಸಿರಿ ಮಾಳೆಯಿಂದ ಅಪ್ಪಣ್ಣ 9880-53-2850. ಮೈಸೂರು ಫರ್ಟಿಲಿಟಿ ಸೆಂಟರ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇಂಸಿ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಮೈಸೂರು ಫರ್ಟಿಲಿಟಿ ಸೆಂಟರ್ ಗೆ ಭೇಟಿ ನೀಡಿ. ವಿಜಯನಗರ 4th Stage, ಔಟರ್ ರಿಂಗ್ ರೋಡ್, ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ: ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು, ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು, ಸಹಾಯವಾಣಿ ಸಂಖ್ಯೆ 8771244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ಈಗ ನಿಧನ ಸುದ್ದಿ. ಕೊಡಂಬೂರು ನಿವಾಸಿ ಈರಮಂಡ ಸಾಬು ಸೋಮಯ್ಯ ಅಂಡ ಮೂವು ನಾಪತ್ತು ಬಯತ್ರ ಜಗದೀಶ್ ಇಂದು ವೈಪತ್ತು 4 ಮರಣಪಟ್ಟಿತ್ತು. ಈರಮಂಡ ಜಗದೀಶ್ ಅಂಡ ಅಕೇರಿ ಕಾರ್ಯ ನಾಳೆ 1 ಸ್ವಂತ ಮನೆ ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿಂಡುಳ್ಳ ತೇಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ: ಇನ್ನು ಕಿಟ್ಟತ್ತ ಬೊಳೆ ಪರಿಹಾರ ತೊಡಿಕೆ ಜಿಲ್ಲಾಡಳಿತ ಇದನ್ನ ಬಗ್ಗೆ ಮ್ಯಾನ ತೋರಿಸೊಂಡು ಗರ್ವಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥಂಗಡ ಹೋರಾತ. ಕಾಫಿ ಬೊಳೆಕಾರ ಬಳಸುವಂಥ 10 HP ಮೋಟಾರ್ಕ್ ಬಣ್ಣ ಕರೆಂಟ್ ಸಂಪರ್ಕ ಕೊಡಪಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ವಿಧಾನಸಭಾ ಅಧಿವೇಶನಕ್ಕೆ ಮನವಿ. ಸುದ್ದಿರ ವಿವರ: ಗರ್ವಾಲೆ ಪಂಚಾಯಿತಿ ವ್ಯಾಪ್ತಿಗೆ ಕೂಡ